ಸೊ ನಾವು ಅದನ್ನ ನೋಡ್ಬಿಟ್ಟು ಸೊ ಇದನ್ನ ಸ್ಯಾಂಪಲ್ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಅದನ್ನ ಗುರುತಿಸ್ಲಿಕ್ಕೆ ಯಾವ ರೋಗ ಬರ್ಲಿಕ್ಕೆ ಅಂದ್ಬಿಟ್ಟು ಅಂದ್ರೆ ಅದ್ರ ಮುಖ್ಯವಾಗಿ ಶುಂಠಿದ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ನಮ್ಗೆ ಈ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅಲ್ಲಿ ಇದೆ. ಸಾಂಬಾರು ಬೆಳೆಗಳ ಬಗ್ಗೆ ಅದರಲ್ಲಿ ಶುಂಠಿ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥದ್ದು ಕ್ಯಾಲಿಕಟ್ ಇಲ್ಲದೆ ಅಲ್ಲಿಗೆ ವಿಜ್ಞಾನಿಗಳಿಗೆ ಮಾಹಿತಿಯನ್ನ ತಲುಪಿಸಿದಾಗ ಅವರೆಲ್ಲ ಬಂದು ಅವರು ಕೂಡ ಕ್ಷೇತ್ರೆಯನ್ನು ಭೇಟಿಯನ್ನು ಮಾಡಿ ಸ್ಯಾಂಪಲ್ನಲ್ಲೆಲ್ಲ ತಗೊಂಡೋಗಿ ಆ ರೋಗ ಬಂದಿರತಕ್ಕಂತ ಎಲೆಗಳನ್ನೆಲ್ಲ ತಗೊಂಡೋಗಿ ಅದನ್ನ ಪರೀಕ್ಷೆ ಮಾಡಿದ್ಮೇಲೆ ಸೊ ಅದರಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನಪ್ಪ ಅಂದ್ರೆ ಅದು ಪೈರಿಕಿಲೇರಿಯಾ ಬೆಂಕಿ ರೋಗ ಅಂತ. ಸೊ ಈ ಪೈರಿಕಿಲೇರಿ ಬೆಂಕಿ ರೋಗ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಏಕದಳ ಸಸ್ಯ ಅಂತ ಹೇಳ್ತೀವಿ, ಅದರಲ್ಲೂ ಮುಖ್ಯವಾಗಿ ಭತ್ತ, ಗೋಧಿ, ಬಾರ್ಲಿ ಇಂಥದಕ್ಕೆ ಬರ್ತಾ ಇರತಕ್ಕಂತ ಅದೊಂದು ಬೆಂಕಿ ರೋಗ. ಹೌದು. ಅದರಲ್ಲೂ ಮುಖ್ಯವಾಗಿ ನಮಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಭತ್ತಕ್ಕೆ ಬೆಂಕಿ ರೋಗ ಅನ್ನೋದು ಅಡಿಕೆಯಲ್ಲಿ ಎಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮುಖ್ಯವಾಗಿ ಅದು ಭತ್ತಕ್ಕೆ ಬೆಂಕಿ ರೋಗ ತರ್ತಕ್ಕಂಥ ಶಿಲೀಂಧ್ರ ಅದು ಏನಪ್ಪಾ ಅಂದ್ರೆ ಪೈರಿಕಿಲೇರಿ ಅಂತ ಹೇಳ್ತೀವಿ. ಹೌದು. ಸೊ ಅದೇ ಶಿಲೀಂಧ್ರ ಈಗ ನಮ್ಮ ಶುಂಠಿಗೆ ಕಳೆದ ಬಾರಿ ನಮ್ಗೆ ಏನು ಈ ನವಂಬರ್ ಡಿಸೆಂಬರ್ ಬಂದಿತ್ತು ಆ ಶಿಲೀಂಧ್ರವನ್ನ ಈ ನಾವೇನು ರೋಗ ಬಂದಿರತಕ್ಕಂಥ ಸ್ಯಾಂಪಲ್ ಅನ್ನ ತಗೊಂಡೋಗಿ ಅಲ್ಲಿ ಪರೀಕ್ಷೆ ಮಾಡಿದಾಗ ಇದು ಪೈರಿಕಿಲೇರಿಯಾ ಬಂದಿದೆ ಅನ್ನೋದು ಬಗ್ಗೆ ಅದನ್ನ ಒಂದು ದೃಢಪಡಿಸಿದ್ದಾರೆ. ಹಾಗಾಗಿ ಕಳೆದ ವರ್ಷ ಅದು ಕಟಾವ ಹಂತದಲ್ಲಿ ಬಂದಿತ್ತು, ಬಟ್ ಈ ವರ್ಷ ಏನಾಗಿದೆ ಅಂದ್ರೆ ಈಗ ಪ್ರಾರಂಭಿಕ ಅಂತ ಈಗ ನಾಟಿ ಮಾಡಿ ಒಂದು 70-90 ದಿನಗಳಾಗಿದೆ ಈಗ. ಸೊ ಈ ಹಂತದಲ್ಲಿ ಆಗ್ಲೇ ನಮ್ಗೆ ಏನಪ್ಪಾ ಅಂದ್ರೆ ಕುಶಾಲನಗರ, ಸೋಮವಾರಪೇಟೆ ತಾಲೂಕು, ಅದು ಬಿಟ್ರೆ ನಮ್ಗೆ ಪಿರಿಯಾಪಟ್ಟಣ, ಹುಣಸೂರು ಮತ್ತೆ ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಅದ್ರ ಜೊತೆಗೆ ನಮ್ಗೆ ಶಿವಮೊಗ್ಗದ ತನಕನು ಕೂಡ ಈ ರೋಗ ಹರಡ್ಬಿಟ್ಟಿದೆ. ಸೊ ಹಾಗಾಗಿ ಇದು ಒಂದು ಹೊಸ ರೋಗ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಅದು ನಾವ್ ಆಗ್ಲೇ ಹೇಳೋದಾಗಿದೆ ಅಂದ್ರೆ ಕೋವಿಡ್ ಒಂದು ಫಸ್ಟ್ ವೇವ್ ಇದ್ದಾಗೆ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆ. ಸೊ ಹಾಗಾಗಿ ಯಾರು ರೈತರಂತೂ ಆತಂಕ ಪಡೋದು ಬೇಡ, ಮತ್ತೆ ಮೈ ಮರೆಯೋದು ಬೇಡ. ಸೊ ಯಾರು ನಮ್ ತೋಟದಲ್ಲಿ ಏನು ಬಂದಿಲ್ಲ ಅಂತ ಮೈ ಮರೆಯೋದು ಬೇಡ, ಬಂದಿದೆ ಅಂತ ಆತಂಕ ಪಡೋದು ಬೇಡ. ಮೊದಲನೇದಾಗ ಏನ್ ಮಾಡ್ಬೇಕಂದ್ರೆ ಆ ರೋಗದ ಲಕ್ಷಣಗಳನ್ನ ಸರಿಯಾಗಿ ಗುರುತಿಸ್ಕೊಳ್ಳೋಣ. ಸೊ ಆಮೇಲೆ ಅದ್ರದ್ದು ಏನೇಗೆ ಹತೋಟಿ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಅವರು ಕೂಡ ತಿಳಿಸಿದ್ದಾರೆ. ಅದ್ರ ಪ್ರಕಾರ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರ ತಾಕುಗಳಲ್ಲೆಲ್ಲ ಕೂಡ ಪ್ರಾತ್ಯಕ್ಷೆಯನ್ನು ಕೂಡ ಮಾಡಿಸಿದೀವಿ. ಕೆಲವೊಂದು ರೈತರುಗಳು ಅದನ್ನ ಮಾಡಿರೋರು ಕೂಡ ಸೊ ರೋಗ ಇನ್ನು ಬೇರೆ ಬಂದಿರೋದ್ರಲ್ಲಿ ಕಡಿಮೆ ಆಗಿದೆ, ಇನ್ನು ಫರ್ದರ್ ಬೇರೆ ಕಡೆ ಹರಡ್ಲಿಲ್ಲ ಆ ತರ ಕೂಡ ಆಗಿದೆ. ಹಾಗಾಗಿ ಆತಂಕ ಪಡೋದು ಬೇಡ. ಸೊ ಮುಂದೆ ಕ್ರಮವಾಗಿ ಸೊ ನಾವು ಈಗ ಮುಂದೆ ಹೇಳ್ತಕ್ಕಂತ ಎಲ್ಲಾ ಹತೋಟಿ ಕ್ರಮಗಳನ್ನ ಅನುಸರಿಸಿದ್ರೆ ಅವರು ಕ್ಲೀನ್ ಆಗಿ ತಮ್ಮ ತೋಟದಲ್ಲಿ ಒಂದು ಬೆಂಕಿ ರೋಗ ಬರದಾಗೆ ನಾವು ತಡೆಗಟ್ಟಕೊಳ್ಬಹುದು. ಅಂದ್ರೆ ಈ ಶುಂಠಿ ಬೆಂಕಿ ರೋಗ ಹೇಗೆ ಪ್ರಾರಂಭವಾಗುತ್ತೆ ಸರ್? ಇದು ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಇದು ರೋಗದ ಲಕ್ಷಣಗಳನ್ನ ನಾವು ಹೇಗೆ ಗುರುತಿಸಬೇಕು ಅಂದ್ರೆ ಮೊದ್ಲು ಈ ಶುಂಠಿ ಗಿಡದ ಎಲೆಗಳ ಮೇಲೆ ಒಂದು ಕಪ್ಪು ಅಥವಾ ಆಲಿ ಹಸಿರು ಬಣ್ಣದ ಚುಕ್ಕೆಗಳು ಅಂತ ಹೇಳ್ತೀವಿ. ಸಣ್ಣದು ಒಂದು ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ ಆಲಿ ಬಣ್ಣದ್ದು ಕಪ್ಪದ್ದು. ಮತ್ತೆ ಈ ಚುಕ್ಕೆ ದೊಡ್ಡದಾಗ್ತಾ ಹೋಗ್ತಾ ಹೋಗ್ತಾ ಇದ್ದಂಗೆ ಏನಾಗುತ್ತೆ ಅದು ಒಂದು ವಜ್ರಾಕೃತಿ ಮಾರ್ಕ್ ಅಂತ ಹೇಳ್ತೀವಿ, ಡೈಮಂಡ್ ಶೇಪ್ ಅಂತ ಹೇಳ್ತೀವಿ. ಸೊ ಆ ವಜ್ರಾಕೃತಿ ಮಾರ್ಕ್ ಆಗಿ ಅದು ಆಕೃತಿಯನ್ನ ಪಡ್ಕೊಳ್ಳುತ್ತೆ. ಅದು ಚುಕ್ಕಿಗಳ ಮಧ್ಯಭಾಗದಲ್ಲಿ ಹೇಗಿರುತ್ತೆ ಅಂದ್ರೆ ಬೂದಿ ಬಣ್ಣಕ್ಕಿದ್ದು ಅದರ ಸುತ್ತ ಕಂದು ಬಣ್ಣಕ್ಕಿರುತ್ತೆ. ಸೊ ಇಂಥ ಚುಕ್ಕಿಗಳು ಏನಾಗುತ್ತೆ ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ ಒಂದಕ್ಕೊಂದು ಚುಕ್ಕಿಗಳು ಸೇರ್ಕೊಂಡು ಏನಾಗುತ್ತೆ ಸೊ ಕಂಪ್ಲೀಟ್ ರೋಗ ಬಂದಿರತಕ್ಕಂಥ ಎಲೆ ಕಂಪ್ಲೀಟ್ ಹಳದಿ ಆಗಿ ಸುಟ್ಟೋದಂಗ ಆಗ್ಬಿಡುತ್ತೆ. ಸೊ ಮತ್ತೆ ಇನ್ನೊಂದು ಇದ್ರ ಸಮಸ್ಯೆ ಏನಂದ್ರೆ ಈ ಒಂದು ಬೆಂಕಿ ರೋಗ ಶುಂಠಿಗೆ ಬಂದಿರೋದು ಇದು ಎಲೆಗಳ ಮೇಲೆ ಅಲ್ಲದೆ ಇದ್ರ ಕಾಂಡಗಳ ಮೇಲೂ ಕೂಡ ಬರುತ್ತೆ ಇದು. ಸೊ ಹಾಗಾಗಿ ಏನಾಗುತ್ತೆ ಇದ್ರದ್ದು ತೀವ್ರತೆ ಜಾಸ್ತಿ ಆದಾಗ ಏನಾಗುತ್ತೆ ಶುಂಠಿ ಎಲೆ ಮತ್ತೆ ಕಾಂಡ ಎರಡೂ ಕೂಡ ಒಣಗೋಗ್ಬಿಡತ್ತೆ. ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಈ ಶುಂಠಿದ ಕಾಂಡನು ಒಣಗೋಗುತ್ತೆ ಎಲೆಗಳು ಒಣಗೋಗೋದ್ರಿಂದ ಏನಾಗುತ್ತೆ ಸೊ ಗೆಡ್ಡೆಗಳು ಬೆಳವಣಿಗೆ ಮೇಲೆ ಡೈರೆಕ್ಟ್ ಆಗಿ ಇದೇನಾಗುತ್ತೆ ನೇರವಾಗಿ ಇದೊಂದು ಪರಿಣಾಮ ಬೀರೋದ್ರಿಂದ ಆಲ್ಮೋಸ್ಟ್ ಗೆಡ್ಡೆಗಳ ತೂಕದಲ್ಲಿ ಒಂದು 30% ಅಷ್ಟು ನಷ್ಟ ಅನ್ನ ಅನುಭವಿಸೋದನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ಮೊದ್ಲೆಲ್ಲ ಏನ್ ಮಾಡ್ತಿದ್ರು ಒಂದು ಇದಕ್ಕಿಂತ ಇನ್ನು ಪ್ಲಾಸ್ಟಿಕ್ ಎಲೆ ಚಿಕ್ಕ ರೋಗ ಅಂತ ಒಂದು ಬರುತ್ತೆ. ಸೊ ಅದು ಅಂತ ತಿಳ್ಕೊಂಡು ಎಷ್ಟೋ ರೈತರುಗಳು ಸೊ ಒಂದು ಸಿಂಪಡಣೆ ಕಾರ್ಬನ್ ಡೈಜಿಂಗ್ ಮಾಡ್ಬಿಟ್ಟು ಸುಮ್ಮನೆ ಇದ್ಬಿಟ್ಟಿದ್ರು. ಬಟ್ ಇದು ಹೊಸ ರೋಗ ಆಗಿರೋದ್ರಿಂದ ಸೊ ಪೈರಿಕಿಲೇರಿಯ ಬೆಂಕಿ ರೋಗ. ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಏನೋ ಶುಂಠಿ ಬೆಳೀತಾ ಇರತಕ್ಕಂತ ಜಾಗದಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿ ಮತ್ತೆ ಅದು ಇಲ್ಲದೆ ಇದ್ರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ಹೇಳ್ತಕ್ಕಂತ ಹತೋಟಿ ಕ್ರಮಗಳನ್ನ ಅವರು ಅನುಸರಿಸಿದ್ರೆ ಅವ್ರ ತೋಟದಲ್ಲಿ ಬರದಾಗೆ ಅವರದನ್ನ ಕಾಪಾಡ್ಕೊಳ್ಬಹುದು. ಅಂದ್ರೆ ಈ ರೋಗ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ, ಒಂದ್ ತೋಟದಿಂದ ಇನ್ನೊಂದ್ ತೋಟಕ್ಕೆ ಹೇಗೆ ಹರಡುತ್ತೆ, ಒಂದ್ ಜಮೀನಿಂದ ಇನ್ನೊಂದ್ ಜಮೀನಿಗೆ ಅಂತೀರಿ? ಹಾಗೆ ಹೇಳಿದಾಗ ಸರ್ ಈ ರೋಗ ಮುಖ್ಯ ಹರಡ್ತಕ್ಕಂಥದ್ದು ಪೈರಿಕಿಲೇರ ಅಂತಕ್ಕಂಥ ಒಂದು ಶಿಲೀಂಧ್ರದ ರೋಗಾಣದ ಇದರಿಂದ. ಪೈರಿಕಿಲೇರ ಅಂತಕ್ಕಂಥ ಶಿಲೀಂಧ್ರ ರೋಗಾಣ ಏನ್ ಮಾಡುತ್ತೆ ಇದ್ರ ಬೀಜ ಕಣಗಳು ಗಾಳಿಯ ಮುಖಾಂತರ ಇತರ ಗಿಡಗಳಿಗೆ ಇತರ ಎಲೆಗಳಿಗೆ ಹರಡತಕ್ಕಂಥದ್ದು. ಈ ರೋಗ ವೃದ್ಧಿ ಆಗ್ಲು ಮೇನ್ ಕಾರಣ ಏನಪ್ಪ ಅಂದ್ರೆ ಹೆಚ್ಚು ಸಾರಜನಕದ ಗೊಬ್ಬರವನ್ನ ನಾವು ಉಪಯೋಗಿಸಿದಾಗ ಗೆಡ್ಡೆ ಜಾಸ್ತಿ ಬರ್ಲಿ. ಈಗ ಒಂದ್ ಚೀಲಕ್ಕೆ ನಾವು 40 ಚೀಲ ತೆಗಿಬೇಕು, ಒಂದ್ ಚೀಲಕ್ಕೆ 50 ಚೀಲ ತೆಗಿಬೇಕು ಅಂದ್ರೆ ಅಡದಲ್ಲಿ ಏನ್ ನೋಡ್ಬಿಡ್ತಾರೆ ಸಾರಜನಕದ ಗೊಬ್ಬರನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾರೆ. ಸೊ ಅದು ಒಂದು ಪ್ರಮುಖ ಕಾರಣ. ಎರಡನೇದು ಆರ್ದ್ರತೆ, ಅದರಲ್ಲಿ ಎಸ್ಪೆಷಲಿ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ ಅದು ಶೇಕಡ 26-98% ಅಷ್ಟು ಆರ್ದ್ರತೆ ಇದ್ರೆ ಮತ್ತೆ ಕಡಿಮೆ ರಾತ್ರಿ ಉಷ್ಣಾಂಶ, ಎಸ್ಪೆಷಲಿ ರಾತ್ರಿ ಕಡಿಮೆ. ಈಗ ಬೆಳಿಗ್ಗೆ ಹೊತ್ತು ನಮ್ಗೆ ತುಂಬಾ ಒಂದು ಟೆಂಪರೇಚರ್ ಒಂದು 25-28 ಇರುತ್ತೆ ಅನ್ಕೊಳ್ಳಿ, ರಾತ್ರಿ ಹೊತ್ತು ನನಗೆ ನಮ್ಗೆ ಕೂಲ್ ಆಗಿ ಒಂದು ವಾತಾವರಣ ಸಿಗುತ್ತೆ. ಅಂದ್ರೆ ಟೆಂಪರೇಚರ್ ಉಷ್ಣಾಂಶ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅಂದ್ರೆ ರಾತ್ರಿ ಉಷ್ಣಾಂಶ ನಮಗೆ ಒಂದು 15-18 degrees ಟೆಂಪರೇಚರ್ ಇದ್ದು, ಅಗಲು ಹೊತ್ತು ಒಂದು 25-28 degrees ಟೆಂಪರೇಚರ್ ಇದ್ರೆ ಈ ಒಂದು ರೋಗ ಏನ್ ಪರಿಕಲಿರುತ್ತೆ ಅಂತಕ್ಕಂಥ ಶಿಲೀಂಧ್ರ ಬೇಗ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಫ್ಯಾಕ್ಟರ್ಗಳು ಹೇಗೆ ಅಂದ್ರೆ, ಈ ಅರ್ಲಿ ಮಾರ್ನಿಂಗ್ ಈ ಬೆಳಗ್ಗೆನೆ ಒಂದು ಇಬ್ಬನಿ ಬೀಳ್ತಕ್ಕಂಥದ್ದು, ಮತ್ತೆ ದಿನ ಪೂರ್ತಿ ನಮ್ಗೆ ಮೋಡ ಕವಿದ ವಾತಾವರಣ ಇರತಕ್ಕಂಥದ್ದು, ಮತ್ತೆ ನಮ್ಗೆ ಇನ್ನೇನ್ ಮಾಡ್ಬಿಡ್ತೀವಿ ಅಂದ್ರೆ ಈ ಸಾಲುಗಳ ನಡುವಿನ ಅಂತರ, ಈ ನಾಟಿ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ನೆಟ್ ಬಿಡ್ತೀವಿ, ಸರಿಯಾಗಿ ಅಂತರನೇ ಕೊಡೋದಿಲ್ಲ. ಸೊ ಅದೊಂದಾಗಿರುತ್ತೆ. ಮತ್ತೆ ಈ ಬಿಟ್ಟು ಬಿಟ್ಟು ಬರ್ತಕ್ಕಂಥ ಬಿಸಿಲು ಮತ್ತೆ ಮಳೆ ಏನಿರುತ್ತಲ್ಲ, ಈ ರೋಗ ತೀವ್ರವಾಗಿ ಹರಡ್ಲಿಕ್ಕೆ ಇದೊಂದು ಪ್ರಮುಖ ಕಾರಣ ಆಗಿರುತ್ತೆ ಇದು. ಹಾಗಾಗಿ ಇಷ್ಟೆಲ್ಲ ಪ್ಯಾರಾಮೀಟರ್ಗಳು ಈಗ ನಮ್ಗೆ ಸರಿಯಾಗಿ ಈಗ ಈ ಒಂದು ಮಳೆಗಾಲದಲ್ಲಿ ಕೋಯಿನ್ಸೈಡ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಇದು ಒಂದು 15-20 hours ಅಥವಾ ಒಂದು ದಿನ 2 days ಇದು ನಮ್ಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಕೆ ಬೇಗ ಬೇಗವಾಗಿ ಬೇರೆ ಪ್ರದೇಶಗಳಿಗೂ ಕೂಡ ಹರಡ್ಲಿಕ್ಕೆ ಇದು ಪ್ರಾರಂಭ ಮಾಡ್ತಾ ಇದೆ ಈ ರೋಗ. ಹಾಗಾಗಿ ಇದೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಅದರಲ್ಲೂ ಜಾಸ್ತಿ ನಮ್ಗೆ ಹೆಚ್ಚಿನ ಸಾರ್ವಜನಿಕ ಗೊಬ್ಬರ ಕೊಡ್ತಕ್ಕಂಥದ್ದು, ಜೊತೆಗೆ ರಾತ್ರಿ ಕಡಿಮೆ ಉಷ್ಣಾಂಶ, ಜೊತೆಗೆ ಆಗ್ಲೇ ಹೇಳದಾಗೆ ಬೆಳಗ್ಗೆ ಇಬ್ಬನಿ ಬೀಳ್ತಕ್ಕಂಥದ್ದು, ಬಿಟ್ಟು ಬಿಟ್ಟು ಬರ್ತಕ್ಕಂಥ ಬಿಸಿಲು, ಮತ್ತೆ ಸಾಲ್ವಿನ ನಡುವಿನ ಅಂತರ ನಾವು ಸರಿಯಾಗಿ ಹೃದಯ ಇರ್ತಕ್ಕಂಥದ್ದು ಹತ್ತಿರದಲ್ಲೇ ನಾಟಿ ಮಾಡ್ಬಿಟ್ಟಿರ್ತಕ್ಕಂಥದ್ದು ಈ ರೋಗ ಅಭಿವೃದ್ಧಿ ಆಗ್ಲಿಕ್ಕೆ ಪ್ರಮುಖ ಕಾರಣ ಆಗಿದೆ. ಮುಖ್ಯವಾಗಿ ಈ ಶುಂಠಿ ಬೆಂಕಿ ರೋಗ ಬರ್ದಿರೋ ಹಾಗೆ ಏನಾದ್ರೂ ಮುಂಜಾಗ್ರತೆ ವಹಿಸಬಹುದಾ? ಖಂಡಿತವಾಗು ಸರ್. ಈ ರೋಗವನ್ನ ಈಗ ನಾವು ಹತೋಟಿ ಮಾಡ್ಬೇಕಾದ್ರೆ ಪ್ರಮುಖವಾಗಿ ಏನ್ ಮಾಡಿ ಅಂದ್ರೆ, ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿರ್ಬೇಕಾಗಿತ್ತು. ಸೊ ಯಾರಾದ್ರೂ ಮಾಡಿಸ್ಕೊಂಡಿದ್ರೆ ಮಣ್ಣು ಪರೀಕ್ಷೆ ಆಧಾರದಲ್ಲೇನೆ ಸಾರಜನಕದ ಗೊಬ್ಬರವನ್ನ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೊಟ್ಟರೆ ಸಾಕು. ಅಂದ್ರೆ ಜಾಸ್ತಿ ಕೊಡಬಾರ್ದು, ಹೆಚ್ಚು ಸಾರಜನಕದ ಗೊಬ್ಬರವನ್ನ ಜಾಸ್ತಿ ಕೊಡಬಾರ್ದು. ಹಾಗಾಗಿ ಹೆಚ್ಚು ಸಾರಜನಕದ ಗೊಬ್ಬರವನ್ನ ನಾವ್ ಎಲ್ಲಿ ಕೊಡ್ತೀವೋ ಅಲ್ಲಿ ರೋಗ ಜಾಸ್ತಿ ತೀವ್ರವಾಗಿ ಹರಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಎಷ್ಟು ಶಿಫಾರಸು ಮಾಡ್ತಾರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಾರಜನಕದ ಗೊಬ್ಬರವನ್ನ ಮೊದಲನೇದಾಗಿ ಕೊಡ್ಲಿ. ಇನ್ನು ಎರಡನೇದು, ಇದು ಬಿತ್ತನೆ ಬೀಜಗಳ ಈ ವರ್ಷ ಏನೋ ತಂದು ನಾಟಿ ಮಾಡ್ಬಿಟ್ಟಿದ್ದಾರೆ, ಓಕೆ ತೊಂದ್ರೆ ಇಲ್ಲ, ಬಟ್ ಮುಂದಿನ ವರ್ಷಕ್ಕೆ ಈಗೇನಾದ್ರೂ ರೋಗ ಇಲ್ದೇ ಇರತಕ್ಕಂಥ ಜಾಗದಲ್ಲಿ ಯಾರಾದ್ರೂ ಶುಂಠಿಗಳನ್ನ ಬೆಳೆದಿದ್ರೆ, ಆಚೆ ಅಂತ ಬಿತ್ತನೆ ಬೀಜಗಳನ್ನ ನಾವು ಮುಂದಿನ ಬೆಳೆಗಳಿಗೆ ನಾವು ಉಪಯೋಗ ಮಾಡ್ತೀನಿ ಅನ್ನೋರು ಶೇಖರಣೆ ಮಾಡ್ಕೊಳ್ಳಕ್ಕಿಂತ ಮೊದಲು ಒಂದು ನಾವು ರೈಸಮ್ ಟ್ರೀಟ್ಮೆಂಟ್ ಅಂದ್ರೆ ಈ ಬೀಜೋಪಚಾರವನ್ನ ಮಾಡಿ ಅವರು ಶೇಖರಣೆ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದ್ರೆ ಎರಡು ಶಿಲೀಂಧ್ರ ನಾಶಕ, ಒಂದು ಪ್ರೊಪಿಕೊನೋಜೋಲ್ ಅಂತ ಬರುತ್ತೆ, ಅದಾದ್ರೆ 1 mL/kg ಬಿತ್ತನೆ ಬೀಜಕ್ಕೆ, ಅಥವಾ ಕಾರ್ಬನ್ಡೈಜಿಮ್ ಪ್ಲಸ್ ಮ್ಯಾಂಕ್ರೋಜಬ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ, ಅದಾದ್ರೆ 1 kg ಬಿತ್ತನೆ ಬೀಜಕ್ಕೆ 2 grams ಅಥವಾ 1 liter ನೀರಿಗೆ ಅಂತ ತಕೊಳ್ಳಿ, ಅಥವಾ 1 kg ಬಿತ್ತನೆ ಬೀಜಕ್ಕೆ ಅಂತ ತಗೊಳ್ಳಿ, ಹೇಗಾದ್ರೂ ಮಾಡ್ಕೊಳ್ಳಿ. ಈಗ ಪ್ರೊಪಿಕೊನೋಜಲ್ ತಕೊಂಡ್ರೆ 1 kg ಬಿತ್ತನೆ ಬೀಜ ಇದ್ರೆ 1 mL ಹಾಕೊಂಡು, ಅಂದ್ರೆ ಈಗ 100 liters 100 mL ಪ್ರೊಪಿಕೊನೋಜಲ್ ಹಾಕೊಳ್ಬೇಕು, ಅಥವಾ ಅದೇ ನಾವು ಕಾರ್ಬನ್ಡೈಜಿಮ್ ಪ್ಲಸ್ ಮ್ಯಾಂಕ್ರೋಜಬ್ ಏನಾದ್ರೂ ಉಪಯೋಗ ಮಾಡ್ತೀನಿ ಅಂದ್ರೆ ಈ ಶಿಲೀಂಧ್ರ ನಾಶಕವನ್ನ ನಾವು 100 liters ನೀರಿಗೆ 200 grams ಹಾಕೊಳ್ಳೋದು. ಹಾಕೊಂಡು ಅದಕ್ಕೆ 100 kg ಶುಂಠಿಯನ್ನ ಬಿತ್ತನೆ ಬೀಜವನ್ನ ಅದರಲ್ಲಿ ಕ್ಲೀನ್ ಆಗಿ ಮುಳುಗಿಸಿ ಒಂದು 30 minutes ಹಾಗೆ ಬಿಡ್ಬೇಕು. ಅದನ್ನ 30 minutes ಬಿಡ್ಬೇಕು. ನಮ್ಮಲ್ಲಿ ಏನ್ ನೋಡ್ಬಿಡ್ತಾರೆ, ಮುಳುಗಿಸ್ಬಿಟ್ಟು ಜಸ್ಟ್ ಹಾಗೆ ನೀರಲ್ಲಿ ಮುಳುಗಿಸಿ ನೆಕ್ಸ್ಟ್ ತೆಗೆದು ಇಟ್ಟು ಬಿಡ್ತಾರೆ. 30 minutes ಕಾಲ ಹಾಗೆ ಬಿಟ್ಟು ನಂತರ ಅದನ್ನ ಮುಳುಗಿಸಿರ್ತಕ್ಕಂಥದನ್ನ ತೆಗೆದು ಚೆನ್ನಾಗಿ ಗಾಳಿ ಇರತಕ್ಕಂಥ ಸ್ಥಳದಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ, ಅದ್ರ ಮುಂದಿನ ವರ್ಷಕ್ಕೆ ನೀವೇನಾದ್ರು ಶುಂಠಿಗೆ ಆ ಬಿತ್ತನೆ ಬೀಜಗಳನ್ನ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಈ ರೋಗ ಬರದಾಗೆ ನಾವು ಅದನ್ನ ತಡೆಗಟ್ಟಬಹುದು. ಅದು ದಯವಿಟ್ಟು ಮುಂದೆ ಶುಂಠಿ ಬೆಳಿತಕ್ಕಂಥವ್ರು, ಮುಂದಿನ ವರ್ಷಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಳ್ಳೋರು ಈ ಬೀಜೋಪಚಾರ ಮಾಡಿ ದಯವಿಟ್ಟು ಅವರು ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೇದು ಸರ್. ಅಂದ್ರೆ ಕನಿಷ್ಠ 1/2 hour ಆ ಶಿಲೀಂಧ್ರನಾಶಕ ದ್ರಾವಣದಲ್ಲಿ ಮುಳುಗಿಸಿಡಬೇಕು. ಮಾಡ್ಲೇಬೇಕು ಅಲ್ಲ, ನಾವು ಮೋಸ್ಟ್ ಆಫ್ ಆಲ್ ನಮ್ಮಲ್ಲಿ ರೈತರುಗಳು ಏನ್ ಮಾಡ್ಬಿಡ್ತು, ಬೀಜೋಪಚಾರ ಅಂತಂದ್ರೆ ಅದ್ ಇಮಿಡಿಯೇಟ್ ಆಗಿ ಏನ್ ಈಗ ಮುಳುಗಿಸಿ ಅಲ್ಲಿ ತೆಗೆದು ಬಿಡೋದೇ, ಚೀಲ ಮುಳುಗಿಸ್ತಾರೆ ತೆಗೆದು ಎತ್ತಿ ಇಟ್ಬಿಡ್ತಾರೆ, ಹಾಗೆ ಮಾಡ್ಬಾರ್ದು. ಅದರಿಂದ ಯಾವ ಪರಿಣಾಮಕಾರಿಯಾದಂತ ಇದು ಎಕ್ಸ್ಪೆಕ್ಟ್ ಮಾಡಕ್ ಆಗೋದೇ ಇಲ್ಲ. ಹಾಗಾಗಿ 30 minutes ಕಾಲ ಅದ್ದಿಟ್ಟು ನೆಕ್ಸ್ಟ್ ಅದನ್ನೇ ಗಾಳಿಲಿ ಒಣಗಿಸಿಟ್ಟು ಶೇಖರಣೆ ಮಾಡಿ ಇಟ್ಕೊಂಡು ಅದ್ರ ಮುಂದಿನ ವರ್ಷ ಬಿತ್ತನೆ ಬೀಜಕ್ಕೆ ಉಪಯೋಗನ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಈ ವರ್ಷ ಬಂದ್ಬಿಟ್ಟಿದೆಯಲ್ವಾ, ಅಂತ ತೋಟಗಳನ್ನ ನಾವ್ ಹೇಗ್ ನಿರ್ವಹಣೆ ಮಾಡ್ಕೊಳ್ಬೇಕು ಅಂದ್ರೆ, ಆಗ್ಲೇ ಹೇಳದಾಗೆ ಮೊದಲನೇದಾಗಿ ದಯವಿಟ್ಟು ಸಾರಜನಕದ ಗೊಬ್ಬರವನ್ನ ಹುಷಾರಾಗಿ ನೋಡಿಕೊಂಡು ಕೊಡಿ. ಏನು ಗೆಡ್ಡೆನ ಜಾಸ್ತಿ ಇಳಿ ತೆಗಿಬೇಕು ಅಂತ ಜಾಸ್ತಿ ಕೊಡೋದು ಬೇಡ. ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಆಲ್ರೆಡಿ ಕೆಲವು ಕಡೆ ಕಂಡು ಬಂದ್ಬಿಟ್ಟಿದೆ, ಇನ್ನು ಕೆಲವ್ರ ತೋಟಗಳಲ್ಲಿ ನಾವು ಹಾಗೆ ನಾವು ಕ್ಷೇತ್ರ ಭೇಟಿ ಮಾಡದಂತ ಜಾಗಗಳೆಲ್ಲ ನೋಡಿರೋದೇನಪ್ಪ ಅಂದ್ರೆ ಕೆಲವು ಕಡೆ ಇನ್ನೂ ಬಂದಿಲ್ಲ, ಕೆಲವು ಕಡೆ ಆಲ್ರೆಡಿ ಎಲ್ಲಾರು ತೋಟಗಳು ಇಲ್ಲಿ ಇದೆ, ಕೆಲವು ಕಡೆ ಕೆಲವ್ರದ್ದು ತೀವ್ರವಾಗಿ ಹರಡ್ಬಿಟ್ಟಿದೆ. ಹಾಗಾಗಿ ಈ ರೋಗ ಬಂದ್ಬಿಟ್ಟಿದೆ ಅಂತ ಆತಂಕ ಪಟ್ಕೊಳ್ಳೋದು ಬೇಡ. ಸೊ ಮುಂಜಾಗ್ರತೆ ಕ್ರಮವಾಗಿ ಇದು ಹೊಸ ರೋಗ ಆಗಿರೋದ್ರಿಂದ ಮೊದಲನೇ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಈಗ ಸರೌಂಡಿಂಗ್ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ ಕಂಡು ಬಂದಿರೋದ್ರಿಂದ ಪ್ರಾರಂಭಿಕವಾಗಿ ರೋಗ ಅವ್ರ ತೋಟದಲ್ಲಿ ಇರ್ಲಿ ಇಲ್ದೆ ಹೋಗ್ಲಿ, ಎರಡು ಶಿಲೀಂಧ್ರ ನಾಶಕಗಳು, ಒಂದು ಟೆಬಿಕೊನೋಜಲ್ ಅಂತ ಸಿಗುತ್ತೆ, ಅಥವಾ ಪ್ರೊಪಿಕೊನಜಲ್ ಅಂತ ಸಿಗುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು ಸಿಲಿಂಡರ್ ನಾಶಕ ಮೊದಲನೇದಾಗಿ ಒಂದು ಸಿಂಪಡಣೆನ ಒಂದು ಲೀಟರ್ ನೀರಿಗೆ ಒಂದು ಮಿಲಿ ಅಂದ್ರೆ ಈಗ 100 ಲೀಟರ್ ನೀರಿಗೆ 100 ಮಿಲಿ ಅಥವಾ ಒಂದು ಡ್ರಮ್ 200 ಲೀಟರ್ ನೀರಿಗಿದ್ರೆ 200 ಮಿಲಿ ಅದನ್ನ ಸೇರಿಸ್ಕೊಂಡು ಒಂದು ಡ್ರಮ್ 200 ಲೀಟರ್ ನೀರಿಗೆ 200 ml ಅಷ್ಟು ಟೆಬಿಕೊನೋಜಲ್ ನ ಹಾಕೊಂಡು ಅದಕ್ಕೆ ಅಂಟು ದ್ರಾವಣವನ್ನ ಸೇರಿಸ್ಕೊಂಡು ಮೊದಲನೇ ಸಿಂಪಡಣೆಯನ್ನ ಈಗ ಅವ್ರ ತೋಟದಲ್ಲಿ ಏನಾದ್ರು ಕಂಡು ಬಂದಿದ್ರು ಓಕೆ, ಏನು ಬರ್ದೇ ಇದ್ರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಕ್ಲೀನ್ ಆಗಿ ನಿಧಾನವಾಗಿ ಸಿಂಪಡಣೆಯನ್ನ ಮಾಡ್ಲಿ. ಸೊ ಇಲ್ಲಿ ಏನಕ್ಕೆ ನಿಧಾನಕವಾಗಿ ಹೇಳ್ತೀನಿ, ರೈತರು ನಮ್ಮಲ್ಲಿ ನಾವೆಲ್ಲ ಹೇಗ್ ಮಾಡ್ತೀವಿ ಅಂದ್ರೆ, ಈಗ ಒಂದು ಕ್ಯಾನ್ ಅಲ್ಲಿ ಏನಾದ್ರು ಒಂದು ಸಿಲಿಂಡರ್ ನಾಶಕ ತಕೊಂಡ್ಬಿಟ್ರೆ ಒಂದು 10 ಬೆಡ್ ಕೊಡ್ಬಿಡ್ತೀವಿ ಅಂದ್ರೆ 15 ಲೀಟರ್ನ. ಸೊ ಆತರ ಮಾಡಿದ್ರೆ ಈ ರೋಗವನ್ನ ಹತೋಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಧಾನಕವಾಗಿ ಎಲೆಗಳ ಮೇಲೆ ಅದು ಒದ್ದೆ ಆಗಿ ಎಲೆಗಳ ಮೇಲ್ಭಾಗ ಕೆಳಭಾಗದಲ್ಲೆಲ್ಲ ಒದ್ದೆ ಆಗಿ ಮತ್ತೆ ಅದು ಕಾಂಡದ ಮೇಲೂ ಕೂಡ ಅದು ತಾಗಬೇಕು, ಹಾಗೆ ನಿಧಾನವಾಗಿ ಸಿಂಪಡಣೆಯನ್ನ ಮಾಡಿಸ್ಕೊಂಡು ಹೋಗ್ಬೇಕು ಅದನ್ನ. ಮತ್ತೆ ಗಂಟು ದ್ರಾವಣವನ್ನ ಇದಕ್ಕೆ ಕಂಪಲ್ಸರಿ ಮಿಕ್ಸ್ ಮಾಡಿಸ್ಕೊಳ್ಳಿ, ಯಾಕಂದ್ರೆ ಮಳೆಗಾಲ ಆಗಿರೋದ್ರಿಂದ ಅಲ್ಲಲ್ಲಿ ಗ್ಯಾಪ್ ಏನೋ ಮಳೆ ಬಿಟ್ಟು ಬಿಸಿಲು ಬರೋದು ಇದು ಆಗ್ತಾ ಇರೋದ್ರಿಂದ ಗಂಟು ದ್ರಾವಣವನ್ನ ಈ ಟೆಬಿಕೊನೋಜಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ಸಿಂಪಡಣೆಯನ್ನ ಮೊದಲನೇದಾಗಿ ಮಾಡ್ಲಿ ಸರ್. ಮತ್ತೆ ಎರಡನೇದಾಗಿ ಇನ್ನೊಂದು ನಾವು ರೈತರುಗಳಲ್ಲಿ ಮುಖ್ಯವಾಗಿ ಕೇಳ್ಕೊಳ್ಳೋದಂದ್ರೆ, ಈಗ ಸಿಂಪಡಣೆ ಈಗ ಮಾಡ್ತೀನಿ ಅಂದ್ರೆ ಇದು ಹೊಸ ಸಿಲಿಂಡರ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಬೇಗ ಹರಡೋದ್ರಿಂದ ಏನಾಗುತ್ತೆ, ಈ ಮೊದಲನೇ ಸಿಂಪಡಣೆ ನೀವು ಟೆಬಿಕೊನೋಜಲ್ ಮಾಡಿದ್ರೆ ಸೊ ಎರಡನೇ ಸಿಂಪಡಣೆನ ಇಮಿಡಿಯೇಟ್ ಆಗಿ 8-10 ದಿನ ಏನಾದ್ರು 90 ರೋಗಗಳಲ್ಲಿ ತೀವ್ರತೆ ರೋಗದ ಜಾಸ್ತಿ ಇದ್ದು ಬಿಟ್ರೆ 10 ದಿನ ಬಿಟ್ಟು ಪ್ರೊಪಿಕೊನೋಜಲ್ ಅಂತ ಇನ್ನೊಂದು ಸಿಲಿಂಡರ್ ನಾಶಕ ಸಿಗುತ್ತೆ. ಸೊ ಅದನ್ನ 1 ಲೀಟರ್ ನೀರ್ಗಾದ್ರೆ 1 ಮಿಲಿ ಅಥವಾ 200 ಲೀಟರ್ ನೀರ್ಗಾದ್ರೆ 200 ಮಿಲಿ ಸೇರಿಸ್ಕೊಂಡು ಅದು ಅಂಟು ದ್ರಾವಣ ಸೇರಿಸ್ಕೊಂಡು ಮತ್ತೆ ಅಗೇನ್ ಇನ್ನೊಂದು ಸಿಲಿಂಡರ್ ನಾಶಕವನ್ನು ಅದನ್ನ ಹೇಳಿದಾಗ ಪ್ರೊಪಿಕೊನೋಜಲ್ ಅನ್ನ ಸಿಂಪಡಣೆಯನ್ನ ಮಾಡ್ಕೊಳ್ಬೇಕು. 10 ದಿನ ಗ್ಯಾಪ್ ಅಲ್ಲಿ ಈಗ ಮಾಡ್ತಾ ಮಾಡ್ತಾ ಹೋಗ್ಬೇಕು ಇದನ್ನ. ಈ ತರ ಮಾಡಿದಾಗ ಏನಾಗುತ್ತೆ, ಈಗ ಬಂದಿರತಕ್ಕಂತ ತೋಟಗಳಲ್ಲಿ ಹತೋಟಿ ಆಗಿರ್ತಕ್ಕಂಥದ್ರೆ ಈಗ ಆಲ್ರೆಡಿ ಸಿಂಪಡಣೆ ಮಾಡಿರೋರಿಗೆ ಕೆಲವ್ರ ಕಡೆ ಒಂದು ಟೆಬಿಕೊನೋಜಲ್ ಮಾಡಿದೀನಿ ಸರ್, ನಮ್ಗೆ ಫರ್ದರ್ ಸ್ಪ್ರೆಡ್ ಆಗ್ಲಿಲ್ಲ, ಹೊಸ ಚಿಗುರುಗಳೆಲ್ಲ ಬರ್ತಾ ಇದೆ ಅಂತ ಹೇಳಿದನ್ನ ನಾವು ನೋಡಿದೀವಿ. ಕೆಲವು ಕಡೆ ಈಗ ಟೆಬಿಕೊನೋಜಲ್ ಮಾಡಿರ್ತಾರೆ, ಮಾಡಿ ಅವ್ರು ಆಲ್ಮೋಸ್ಟ್ ಒಂದು ತಿಂಗಳಾಗಿ ಹೋಗಿದೆ. ಇದು ಕೆಲವರು 70 ದಿನದಲ್ಲೇ ಕಾಣಿಸ್ಕೊಂಡು ಈಗ 100 ದಿನ ಆಗಿರೋದ್ರಿಂದ ಕೆಲವು ಕಡೆ ಏನಾದ್ರು 20-30 ದಿನ ಆಗ್ಬಿಟ್ಟಿರೋದು ಏನಾಗಿದೆ ಅಂದ್ರೆ ಈಗ ಫರ್ದರ್ ಜಾಸ್ತಿ ಸ್ಪ್ರೆಡ್ ಆಗೋ ಮತ್ತೆ ಅರಳಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಹೊಸದಾಗಿ ರೋಗ ಇರೋದ್ರಿಂದ ನಾನು ಕೇಳ್ಕೊಡೋದು, ಈ ರೋಗನ ಪರಿಣಾಮಕಾರಿ ಅಥವಾ ಮಾಡ್ಬೇಕಾದ್ರೆ 10 ದಿನಕ್ಕೆ ಒಂದ್ಸರಿ ಟೆಬಿಕೊನೋಜಲ್ ಮಾಡ್ಲಿ, ಒಂದ್ ಸತಿ ಪ್ರೊಪಿಕೊನೋಜಲ್ ನ ಮಾಡ್ಲಿ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ಆ ರೋಗವನ್ನ ಸರಿ ಹತೋಟಿ ಮಾಡಬಹುದು. ಮತ್ತೆ ಇವೆರಡು ಕೂಡ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅವರು ಶಿಫಾರಸು ಮಾಡಿರ್ತಕ್ಕಂಥ ಸಿಲಿಂಡರ್ ನಾಶಕಗಳು ಅದು ಪರಿಣಾಮಕಾರಿಯಾಗಿ ಕ್ಷೇತ್ರಗಳಲ್ಲಿ ಕೂಡ ಅದು ಕೆಲಸ ಮಾಡ್ತಿದೆ ಇಲ್ಲ ಅಂತಲ್ಲ, ಬಟ್ ಇದನ್ನ ಉಪಯೋಗ ಮಾಡ್ಕೊಂಡು ಏನಾಗತ್ತೆ, ಕೆಲವು ಕಂಪ್ನಿಗಳು ಬೇರೆ ಬೇರೆ ಸಿಲಿಂಡರ್ ನಾಶಕಗಳು ಅಂತದನ್ನೆಲ್ಲ ಈಗ ನಮ್ ಕಂಪ್ನಿ ಯೂಸ್ ಮಾಡಿ ಅಂತ ಅದನ್ನ ಎಲ್ಲ ಕೊಟ್ಟು ಉಪಯೋಗನ ಮಾಡಿಸ್ತಿದ್ದಾರೆ. ಕೆಲವು ರೈತರುಗಳು ನಾವು ಕ್ಷೇತ್ರ ಬಿಟ್ಟಿಗೆ ಹೋದಾಗ ಇದನ್ನ ಕೊಟ್ಬಿಟ್ಟಿದ್ದಾರೆ ಸರ್, ನಮ್ಗೆ ಇದು ಅವರೇ ಬಂದಿಲ್ಲಿ ನಮ್ಮಲ್ಲಿ ಮಾಡಿಸ್ತಿದ್ದಾರೆ ಸರ್ ಅಂತೆಲ್ಲ ಹೇಳಿ ಹೇಳಿ ನೋಡ್ತೀವಿ, ಅಲ್ಲಿ ಹತೋಟಿಗೆ ಬಂದಿರೋದಿಲ್ಲ. ಹಾಗಾಗಿ ಅವ್ರು ಏನು ಸಂಶೋಧನೆ ಕೇಂದ್ರ, ಈಗ ಸುಂಟಿಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ಮೇನ್ ನಮ್ಗೆ ಅಲ್ಲಿ ISR ಕ್ಯಾಲಿಕಟ್ ಅಲ್ಲೇ ಅವ್ರು ಏನ್ ಶಿಫಾರಸ್ ಮಾಡಿದಾರೆ ಅದನ್ನ ಮಾಡ್ಕೊಂಡು ಹೋಗ್ಲಿ. ಮತ್ತೆ ಕೆಲವ್ರು ಏನ್ ಮಾಡ್ತಿದ್ರೆ ಅಂದ್ರೆ, ಈಗ ಇದು ಭತ್ತಕ್ಕೆ ಬರ್ತಿರ್ತಕ್ಕಂಥ ಬೆಂಕಿ ರೋಗ ಇದು. ಸೊ ಅದಕ್ಕೆ ಭತ್ತಕ್ಕೆ ಬಂದಿರತಕ್ಕಂಥ ಬೆಂಕಿ ರೋಗಕ್ಕೆ ಏನು ಶಿಫಾರಸು ಮಾಡಿದಾರೆ ಸಿಲಿಂಡರ್ ನಾಶಕಗಳು ಅದನ್ನು ಕೂಡ ಶುಂಠಿಗೆ ಉಪಯೋಗವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಂದು ಟ್ರೈಸೈಕ್ಲೋಸಲ್ ಅಂತ ಬರುತ್ತೆ, ಅದನ್ನ ಕೂಡ ಉಪಯೋಗ ಕೆಲವು ಕಡೆ ಮಾಡ್ತಿದ್ರೆ. ನಾವು ಕ್ಷೇತ್ರ ಬಿಟ್ಟು ನೋಡಿದಾಗ ಯಾರೋ ಕೆಲವರು ಮಾಡಿರ್ತಕ್ಕಂಥದ್ದು ಒಂದು 30-40% ಅಷ್ಟು ಹತೋಟಿ ಬಂದಿರತಕ್ಕಂಥದ್ದು ಅಷ್ಟೇ, ಟ್ರೈಸೈಕ್ಲೋಸಲ್ ಅಲ್ಲೂ ಕೂಡ ನೋಡಿದೀವಿ. ಇನ್ನೊಂದು ಸಿಲಿಂಡರ್ ನಾಶಕ ಏನಪ್ಪಾ ಅಂದ್ರೆ ಈ ಟ್ರೈಪ್ರಾಕ್ಸಿಸ್ಟ್ರೋಬಿನ್ ಟೆಬಿಕೊನೋಜಲ್ ಒಂದು ಮಿಶ್ರಣದ್ದು ಒಂದು ನಮಗೆ ಏನೋ ನೇಟಿವ್ ಅಂತ ಒಂದು ಫಂಜಿಸೈಡ್ ಬರುತ್ತೆ, ಅದನ್ನು ಕೂಡ ಕೆಲವು ತೋಟಗಳಲ್ಲಿ ಉಪಯೋಗವನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹತೋಟಿ ಆಗಿರ್ತಕ್ಕಂಥದ್ದನ್ನ ನೋಡಿದೀವಿ. ಬಟ್ ಹಾಗಾಗಿ ಇಲ್ಲಿ ಏನಾಗತ್ತೆ, ಹೊಸದಾಗಿ ಇದು ಈ ರೋಗ ಕಳೆದ ವರ್ಷ ಇದು ಶುಂಠಿಯಲ್ಲಿ ಕಂಡು ಬಂದಿರೋದ್ರಿಂದ ಸೊ ತೀವ್ರತೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಏನಾಗತ್ತೆ, ಇದ್ರ ಬಗ್ಗೆ ಸಂಶೋಧನೆ ಒಂದು 2-3 ವರ್ಷ ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರೋದ್ರಿಂದ. ಸೊ ಈಗ ಕೆಲವು ರೈತರುಗಳು ಟೆಬಿಕೊನೋಜಲ್ ಮಾಡಿದಾಗಲೇ ಹತೋಟಿ ಬರುತ್ತೆ, ಪ್ರೊಪಿಕೊನೋಜಲ್ ಮಾಡಿದಾಗಲೇ ಹತೋಟಿ ಬರುತ್ತೆ ಅಂದಾಗ ಅವ್ರು ಮಾಡಿ ಶಿಫಾರಸು ಮಾಡಿರ್ತಕ್ಕಂಥದ್ದನ್ನ ಉಪಯೋಗವನ್ನ ಮಾಡ್ಲಿ. ಸೊ ಖಂಡಿತ ಹತೋಟಿಗೆ ಬರುತ್ತೆ, ಏನ್ ಆತಂಕ ಪಟ್ಕೊಳ್ಳೋದು ಬೇಡ. ಬಟ್ 8-10 ದಿನದಲ್ಲಿ ಗ್ಯಾಪ್ ಅಲ್ಲಿ ಮಾಡ್ತಾ ಹೋಗ್ಲಿ. ಬಟ್ ಒಂದೇ ಈಗ ಟೆಬಿಕೊನೋಜಲ್ ಹೇಳಿದ್ರೆ ಪ್ರತಿ ಸರಿನೂ ಅದನ್ನೇ ಮಾಡ್ಕೊಂಡು ಹೋಗೋದು ಬೇಡ, ಟೆಬಿಕೊನೋಜಲ್ ಒಂದ್ ಸರಿ ಮಾಡೋದು ಇನ್ನ 10 ದಿನ ಬಿಟ್ಟು ಟೆಬಿಕೊನೋಜಲ್ನೇ ಮಾಡೋದು ಬೇಡ. ಒಂದ್ ಸರಿ ಟೆಬಿಕೊನೋಜಲ್ ಮಾಡಿದ್ರೆ ಇನ್ನೊಂದ್ಸತಿ ಪ್ರೊಪಿಕೊನೋಜಲ್ ಮಾಡ್ಲಿ 10 ದಿನ ಬಿಟ್ಟು, ಹಾಗೆ ಆಲ್ಟರ್ನೇಟ್ ಒಂದಾದ್ಮೇಲೆ ಒಂದ್ 10 ದಿನಕ್ಕೆ ಒಂದ್ 2-3 ಸರಿ ಮಾಡ್ಕೊಂಡು ಹೋದ್ರೆ ಸಾಕು, ಹತೋಟಿಯನ್ನ ಮಾಡಬಹುದು. ಮತ್ತೆ ಮುಂದಿನ ವರ್ಷಗಳಲ್ಲಿ ಗಿಡಗಳ ನಡುವಿನ ಅಂತರವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾ ಖಂಡಿತ ಸರ್, ಅಂದ್ರೆ ಇವ್ರೇನ್ ಮಾಡ್ಬಿಡ್ತಾರೆ, ಹೆಚ್ಚು ನಮ್ ಗಿಡಗಳು ಜಾಸ್ತಿ ಇದ್ರೆ ಗೆಡ್ಡೆ ಜಾಸ್ತಿ ಬೆಳೀತದೆ, ಸೊ ಒಳ್ಳೆ ಇಳುವರಿ ಬರುತ್ತೆ ಅನ್ನೋದು ಕೇಳ್ಬಿಡ್ತಾರೆ, ತುಂಬಾ 10 ಹತ್ರಕ್ಕೆ ನೆಟ್ಬಿಟ್ಟಿರ್ತಾರೆ. ಅವೇನ್ ಮಾಡ್ತಾರೆ, ಒಂದು ರೋಗ ಬಂದಿರತಕ್ಕಂಥ ಗರಿ ಇನ್ನೊಂದು ಚೆನ್ನಾಗಿರ್ತಕ್ಕಂಥ ಗರಿಗೆ ತಾಗದ್ರೆ ಅಲ್ಲಿಗೂ ಕೂಡ ರೋಗ ಗಾಳಿ ಮುಖಾಂತರ ಪ್ರಸಾರ ಆಗತ್ತಲ್ಲ, ಹಾಗಾಗಿ ಅಂತರವನ್ನ ಕಾಪಾಡ್ಕೊಳ್ಬೇಕು. ಮತ್ತೆ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ, ಸರಿ ಈಗ ನಮ್ಮ ರೈತರುಗಳು ಹೇಗ್ ಮಾಡ್ತೀವಿ ಅಂದ್ರೆ, ಈಗ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು ಸಿಲಿಂಡರ್ ನಾಶಕಗಳಿಗೆ ಇರುತ್ತೆ, ಅದಕ್ಕೆ ಸ್ವಲ್ಪ ಈ ಬೂಸ್ಟರ್ಗಳು ಟಾನಿಕ್ಗಳು ಅಂತೆಲ್ಲ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋದು, ಈ ಸಿಲಿಂಡರ್ ನಾಶಕದ ಜೊತೆಗೆ ಬೂಸ್ಟರ್ ಟಾನಿಕ್ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಸಿಂಪರಣೆಯನ್ನ ಮಾಡಕ್ ಹೋಗ್ತಾರೆ. ದಯವಿಟ್ಟು ಅದನ್ನ ಯಾರು ಕೂಡ ಈ ಸಿಲಿಂಡರ್ ನಾಶಕಗಳನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಏನು ಬೆಳವಣಿಗೆ ಚೆನ್ನಾಗಿರ್ಲಿ ಅಂತ ಈ ಬೂಸ್ಟರ್ಗಳು ಟಾನಿಕ್ಗಳು ಅಂತ ಕೊಡ್ತಾರೆ, ಅಂತದನ್ನ ಸೇತ್ ಮಾಡೋದು ಬೇಡ. ಸೊ ಪ್ರತ್ಯೇಕವಾಗ ಅದು ಬೇರೆದನ್ನ ಮಾಡ್ಕೊಳ್ಳಿ. ಅಷ್ಟು ಏನಾದ್ರೂ ಬೆಳವಣಿಗೆಗೆ ಚೆನ್ನಾಗಿ ಬೇಕು, ನಮ್ ಚೆನ್ನಾಗಿ ನಮ್ ಶುಂಠಿ ಇನ್ನು ಬೆಳವಣಿಗೆ ಚೆನ್ನಾಗಿ ಬರಬೇಕು ಅಂದ್ರೆ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ನಮ್ಮ ಕ್ಯಾಲಿಕಟ್ ಅವರೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಜಿಂಜರ್ ಸ್ಪೆಷಲ್ ಅಂತ ಇದೆ, ಅದನ್ನ ಸಿಂಪರಣೆ ಮಾಡ್ಕೊಳ್ಳಿ. ಅದು ತುಂಬಾ ನಮ್ಗ ಒಂದು ಕ್ಷೇತ್ರದಲ್ಲಿ ನೋಡಿದಾಗ ತುಂಬಾ ಉತ್ತಮವಾದಂತ ಫಲಿತಾಂಶ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ನಮ್ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಪ್ರಾತ್ಯಕ್ಷಿಕೆಗಳೆಲ್ಲ ಮಾಡ್ತಿದ್ವಿ, ಹಾಗಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಬಟ್ ಈ ಬೂಸ್ಟರ್ಗಳು ಟಾನಿಕ್ಗಳು ಅಂತ ಇವೆಲ್ಲ ಕೆಲವೊಂದು ಪೆಸ್ಟಿಸೈಡ್ ಕೀಟನಾಶಕಗಳನ್ನ ಮಾರಾಟ ಮಾಡೋರೆಲ್ಲ ಕೊಡ್ತಾರೆ, ಇದೊಂದು ಟೈಮ್. ಈಗ ಏನಪ್ಪಾ ಅಂದ್ರೆ ಒಂದ್ ಸಾರಿ ಎಲ್ಲರಿಗೂ ಕೊಡ್ಬೋದಲ್ಲ ಅನ್ಕೊಂಡ್ ಪಾಪ ರೈತರುಗಳಿಗೂ ರೋಗ ಬಂದ್ಬಿಟ್ಟಿದೆ, ಹೇಗೋ ಅಟ್ ಲೀಸ್ಟ್ ನಮ್ ಶುಂಠಿ ಉಳ್ಕೊಳ್ಳಿ ಅಂತ ಏನ್ ಮಾಡ್ತಾರೆ, ಎಲ್ಲಾನು ಮಿಕ್ಸ್ ಮಾಡಿ ಹೊಡೆಯಕ್ ಹೋಗ್ತಾರೆ. ಹಾಗಾಗಿ ದಯವಿಟ್ಟು ಮಾಡೋದು ಬೇಡ. ಸೊ ಪ್ರತ್ಯೇಕವಾಗಿ ಈ ಶಿಫಾರಸ್ ಮಾಡಿರ್ತಕ್ಕಂಥ ಶಿಲಾಂಧ್ರ ನಾಶಕಗಳನ್ನ 10 ದಿನಕ್ಕೊಮ್ಮೆ ಸಿಂಪರಣೆಯನ್ನ ಮಾಡ್ಕೊಂಡ್ರೆ ಪರಿಣಾಮಕಾರಿಯಾಗಿ ಹತೋಟಿಯನ್ನ ಮಾಡಬಹುದು ಸರ್. ಮತ್ತೆ ಜಮೀನಲ್ಲಿ ಏನಾದ್ರೂ ಹೆಚ್ಚುವರಿ ನೀರ್ ನಿಂತಿದ್ರೆ ಅದನ್ನ ಬಸಿಬೇಕಾಗತ್ತೆ. ಖಂಡಿತ ಹೋಗು ಸರ್, ಯಾಕೆಂದ್ರೆ ಈ ಶುಂಠಿಗೆ ಪ್ರಮುಖವಾಗಿ ಏನಂದ್ರೆ ಬೆಂಕಿ ರೋಗ ಕಾಣಿಸ್ಕೊಂಡಿರೋದು ಈ ವರ್ಷದಲ್ಲಿ, ಕಳೆದ ಒಂದು ನವೆಂಬರ್ ಡಿಸೆಂಬರ್ ಅಲ್ಲಿ ಮತ್ತೆ ಈ ವರ್ಷ. ಬಟ್ ನಾವು ಹೆಚ್ಚಿಗೆ ನೀರ್ ನಿಲ್ಸೋಗ್ಬಿಟ್ರೆ ಮತ್ತೆ ಪ್ರಮುಖವಾಗಿ ಇನ್ನೊಂದು ಗೆಡ್ಡೆ ಕೊಳ ರೋಗ ಅಂತ ಒಂದು ಬರುತ್ತೆ. ಹೌದು, ಹಾಗಾಗಿ ನಮ್ಮ ಶುಂಠಿ ಬೆಳೀತಕ್ಕಂಥ ಜಾಗದಲ್ಲಿ ನೀರ್ ನಿಲ್ಸಿದ್ರೆ ಖಂಡಿತವಾಗಿ ಆ ರೋಗಗಳು ಕೂಡ ಉಲ್ಬಣಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀರ್ ನಿಲ್ದೆ ಇದಾಗೆ ಕ್ಲೀನ್ ಆಗಿ ಒಂದು ಬಸಿಗಾಲುಗಳನ್ನ ಮಾಡ್ಕೊಳ್ಳಿ, ಮತ್ತೆ ಮಡಿಗಳು ಏರ್ ಮಡಿ ಸ್ವಲ್ಪ ಹೈಟ್ ಆಗಿದ್ದಷ್ಟು ಒಳ್ಳೇದು. ಸ್ವಲ್ಪ ಬೆಡ್ ಅಂತ ಹೇಳ್ತೀವಿ ನನ್ನ ಶುಂಠಿ ಬೆಡ್ಗಳು ಹೈಟ್ ಅಲ್ಲಿ ಮಾಡ್ಕೊಂಡು ನೀರ್ ನಿಲ್ದೆ ಇದಾಗ ನೋಡ್ಕೊಂಡು ಅದ್ರ ಪರಿಣಾಮಕಾರಿಯಾಗಿ ಹುಷಾರಾಗಿ ಎಲ್ಲಿ ಓಡಾಡದಾಗೆ ರೋಗ ಬಂದಿರತಕ್ಕಂತ ಎಲೆಗಳು ಏನಾದ್ರು ಕಟ್ ಮಾಡಿ ತಗೊಂಡು ಅಲ್ಲಿ ಎಲ್ಲಿ ಬಿಸಾಕೋದ್ ಬೇಡ. ಎಲ್ಲಾರು ತುಂಬಾ ತೀವ್ರವಾಗಿ ಒಣಗೋಗ್ಬಿಟ್ಟಿದ್ರೆ ಒಂದ್ ಗಿಡದಲ್ಲಿ ಅಂತ ಎಲೆಗಳನ್ನೆಲ್ಲ ಕಟ್ ಮಾಡಿ ತಕೊಂಡು ಎಲ್ಲಾರು ಒಂದ್ ಕಡೆ ಇಟ್ಟು ಅದನ್ನ ಸುಟ್ಟು ಬಿಟ್ರೆ ಒಳ್ಳೇದು. ಸೊ ಫರ್ದರ್ ಬೇರೆ ಗಿಡಗಳಿಗೆ ಹರಡದಾಗಿ ಅದನ್ನ ನಾವು ಕೂಡ ತಡೆಗಟ್ಟಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಬೆಂಕಿ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9741621493. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9741621493. ತುಂಬ ಸಂತೋಷ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ತಾವಿದ್ದವರೆಗೂ ಈ ಶುಂಠಿಯನ್ನು ಬಾಧಿಸ್ತಾ ಇರುವಂಥ ಈ ಹೊಸ ರೋಗ ಶುಂಠಿ ಬೆಂಕಿ ರೋಗದ ಲಕ್ಷಣಗಳು ಮತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳುವ ರಸಗೊಬ್ಬರಗಳ ಕಲಬೆರಕೆ ಪತ್ತೆ, ಈ ಕುರಿತು ಮಾಹಿತಿ. ರೈತರು ತಮ್ಮ ಮಟ್ಟದಲ್ಲಿ ರಸಗೊಬ್ಬರದ ಕಲಬೆರಕೆಯನ್ನು ಕಡಿಮೆ ವೆಚ್ಚದಲ್ಲಿ ಮಾಡಿಕೊಂಡು ಗುಣಮಟ್ಟದ ರಸಗೊಬ್ಬರಗಳನ್ನು ಕೊಂಡ್ಕೋಬಹುದು. ಈ ಒಂದು ದಿಕ್ಕಿನಲ್ಲಿ ಕೆಲವೊಂದು ಸುಲಭ ಪರೀಕ್ಷೆಗಳಿಂದ ರಸಗೊಬ್ಬರ ಕಲಬೆರಕೆಯಾಗಿದೆಯೇ ಅಥವಾ ನಕಲಿ ಗೊಬ್ಬರನೇ ಅಂತ ಅವರು ತಿಳ್ಕೋಬಹುದು. ರೈತರು ರಸಗೊಬ್ಬರವನ್ನು ಕೊಳ್ಳುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಈ ರಸಗೊಬ್ಬರದ ಚೀಲದ ಬಾಯನ್ನು ಯಂತ್ರದಿಂದ ಹೊಲ್ದಿರಬೇಕಾಗತ್ತೆ. ರಸಗೊಬ್ಬರದ ಚೀಲವನ್ನು ತೂಕ ಮಾಡಿಸಿ ಕೊಂಡ್ಕೋಬೇಕು. ರಸಗೊಬ್ಬರದ ಚೀಲದ ಮೇಲೆ ನಮೂದಿಸಿರುವಂಥ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಹಣವನ್ನು ಕೊಡಬಾರದು. ರಸಗೊಬ್ಬರದ ಚೀಲದ ಮೇಲೆ ಕೆಲವೊಂದು ವಿವರಗಳು ಮುದ್ರಿತ ಆಗಿರೋದನ್ನು ಖಚಿತಪಡಿಸ್ಕೋಬೇಕು. ಮೊದಲಿಗೆ ರಸಗೊಬ್ಬರ ಅಂತ ಮುದ್ರಿತವಾಗಿರಬೇಕು. ರಸಗೊಬ್ಬರದ ಬ್ರ್ಯಾಂಡು ಮತ್ತು ರಸಗೊಬ್ಬರದ ಹೆಸರು ಇರಬೇಕಾಗತ್ತೆ. ರಸಗೊಬ್ಬರದಲ್ಲಿರುವಂಥ ಕನಿಷ್ಠ ಶೇಕಡವಾರು ಪೋಷಕಾಂಶಗಳ ವಿವರಗಳು ಇರಬೇಕಾಗತ್ತೆ. ಗರಿಷ್ಠ ಮಾರಾಟ ಬೆಲೆ ಇರಬೇಕಾಗತ್ತೆ. ಗರಿಷ್ಠ ಮತ್ತು ನಿವ್ವಳ ತೂಕ ಅಲ್ಲಿ ಮುದ್ರಿತವಾಗಿರಬೇಕಾಗತ್ತೆ. ರಸಗೊಬ್ಬರದ ಮಿಶ್ರಣಗಳು, ಸಿಂಗಲ್ ಸೂಪರ್ ಫಾಸ್ಫೇಟು, ಲಘು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬುಗಳ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ ಕೂಡ ಇರಬೇಕಾಗತ್ತೆ. ರಸಗೊಬ್ಬರವನ್ನು ಖರೀದಿ ಮಾಡಿದ್ದಕ್ಕೆ ನಮೂನೆ ಎಂನಲ್ಲಿ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿನಲ್ಲಿ ಖರೀದಿ ಮಾಡಿದಂಥ ರಸಗೊಬ್ಬರದ ವಿವರಗಳು ಇರಬೇಕಾಗತ್ತೆ. ಅಲ್ಲಿ ರೈತರ ಸಹಿ ಇರಬೇಕಾಗತ್ತೆ, ಮಾರಾಟಗಾರರ ಸಹಿ ಕೂಡ ಇರಬೇಕಾಗತ್ತೆ. ಇನ್ನು ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಗುರುತಿಸೋದಕ್ಕೆ ಕೆಲವೊಂದು ಸುಲಭವಾದ ವಿಧಾನಗಳಿದ್ದಾವೆ. ಅದರಲ್ಲಿ ಭೌತಿಕ ಪರೀಕ್ಷೆ ಬಹಳ ಮುಖ್ಯವಾದಂಥದ್ದು. ಹರಳು ರೂಪದ ರಸಗೊಬ್ಬರಗಳು ಒಂದೇ ಬಣ್ಣ, ಆಕಾರ ಮತ್ತು ಗಾತ್ರವನ್ನು ಹೊಂದಿರ್ತವೆ. ಕಣ್ಣಿಗೆ ಕಾಣುವಂತಹ ಬೇರೆ ಪದಾರ್ಥಗಳು ರಸಗೊಬ್ಬರದಲ್ಲಿ ಇರಬಾರದು.

ಕೃಷಿ ರಂಗ ಪ್ರಸಾರವಾಯಿತು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಮೈಸೂರ ನಾಗವಾಲತು ವಾಸೆಂಜರ್ ಐಚಂಡ ದೇವಯ್ಯಂಗ 63ನೇ ಬೈತಲ ಇಂದು ಮರಣಪಟ್ಟಿತ್ತು. ಐಚಂಡ ದೇವಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಂತ್ರೋಳಲು ವಿಜಯನಗರತುಳ್ಳ ಮುಕ್ತಿಧಾಮತ್ತು ನಡಪಾಂದು ಒಕ್ಕಕಾರ ಅರಚಿಟ್ಟಿತ್ತು. ಚೇರಳ ಗ್ರಾಮ ಸಿದ್ದಿಕಲು ದಿವಂಗತ ಕೃಷ್ಣಪ್ಪನವರ ಪುತ್ರ ದೇವರಾಜು ಮಣಿಯವರು 62ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಸಿದ್ದಿಕಲು ದೇವರಾಜು ಮಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯ ಒಳಗೆ ಮೃತರ ಸ್ವಗೃಹ ಚೇರಳ ಗ್ರಾಮ ಚೆಟ್ಟಳ್ಳಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾನನ ರೋಷನ್ ವಸಂತ್. ಜೊಂಪೆನ ವಿವರ. ಪೊನ್ನಂಪೇಟೆ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಸಮಿತಿ ಸಭೆಯಲ್ಲಿ 2025ನೇ ಸಾಲಿನ ಯುವನಿಧಿ ನೋಂದಣಿ ಪ್ರಕ್ರಿಯೆ ಸುರಾದ ಪ್ರಯುಕ್ತ ಯುವನಿಧಿ ಪೋಸ್ಟರ್ ಮತ್ತು ಬ್ಯಾನರ್ಗಳನ್ನ ಬಿಡುಗಡೆ ಮಾಡಿದ್ರು. ಅಲ್ಲಿಂದ ಉದ್ಯೋಗಾಧಿಕಾರಿ ಸಿವಿ ಮಂಜುನಾಥ್ ಅವರು ಮಾತಾಡಿ, 2023-24 ಮತ್ತು 25ನೇ ಸಾಲಿ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಪಡ್ಕೊಂಡು ಯುವನಿಧಿ ಯೋಜನೆಯಡಿಲಿ ಅರ್ಜಿ ಹಾಕದ ಅರ್ಹರು ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿನ ಹಾಕಕ್ಕೆ. ಹಾಗೆ ಯುವನಿಧಿ ಯೋಜನೆಯಡಿಲಿ ನಿರುದ್ಯೋಗ ಭತ್ಯನ ತಕಣಿಕೆ ಮತ್ತು ಮುಂದುವರಿಸಿಕೆ ಪ್ರತಿ ತ್ರೈಮಾಸಿಕದಂಗೆ. ನಾನು ಸಾರ್ವಜನಿಕ ಖಾಸಗಿ ಕ್ಷೇತ್ರದಲ್ಲಿ ಚಾಕ್ರಿ ಮಾಡ್ತಾ ಇಲ್ಲ ಮತ್ತು ಸ್ವಂತ ಚಾಕ್ರಿನ ಮಾಡ್ತಾ ಇಲ್ಲ, ದೊಡ್ಡ ಮಟ್ಟದ ವಿದ್ಯೆನ ಪಡಿತಾ ಇಲ್ಲ ಅಂತ ಸ್ವಯಂ ಘೋಷಣೆನ ಕೊಡೋಕು. ಹಾಗೆ ಯುವನಿಧಿ ಫಲಾನುಭವಿಗ ಯುವನಿಧಿ ಪ್ಲಸ್ ಕಾರ್ಯಕ್ರಮದಡಿಲಿ ಪುಕ್ಸಟ್ಟೆ ಕೌಶಲ್ಯ ತರಬೇತಿನ ಪಡ್ಕೊಳಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಮಡಿಕೇರಿನ ಸಂಪರ್ಕ ಮಾಡಕ್ಕೆ. SSLC, PUC, ಪದವಿ, ಐಟಿಐ, ಡಿಪ್ಲೊಮಾ ಮತ್ತು JOC ಕೋರ್ಸ್ ಪಡೆದ ಚಾಕ್ರಿ ಇಲ್ಲದವು ಈ ಚಾಕ್ರಿಲಿ ಚಾಕ್ರಿ ನೋಂದಣಿನ ಮಾಡಿಸಿಕೊಳ್ಳಕತ್ತ ಅವು ಹೇಳ್ದೋ. ಜಿಲ್ಲೆಯಲ್ಲಿ ಆಶ್ಲೇಷ ನಕ್ಷತ್ರದ ಮಳೆನ ಉಚಿತ ಕಮ್ಮಿಯುಟ್ಟು ಸಾಮಾನ್ಯ ಮಳೆ ಆಗ್ತಾ ಉಟ್ಟು. ಇಂದು ಬೆಳಿಗ್ಗೆ 8:00 ಗಂಟೆಗೆ ಆಕೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 11.8 mm ಸರಾಸರಿ ಮಳೆ ಬಿದ್ದುಟ್ಟು. ಕಳೆದ ವರ್ಷ ಇಂದಿನ ದಿನ 12.16 mm ಸರಾಸರಿ ಮಳೆ ಬಿದ್ದಿತ್ತು. ಮಡಿಕೇರಿ ತಾಲೂಕಿಗೆ 14.40 mm ಸರಾಸರಿ ಮಳೆ ಬಿದ್ದರೆ ವೀರಸ್ಪೇಟೆ ತಾಲೂಕಿಗೆ 10.60 mm, ಪೊನ್ನಪೇಟೆ ತಾಲೂಕಿಗೆ 8.83 mm, ಸೋಮಾರಪೇಟೆ ತಾಲೂಕಿಗೆ 11.05, ಹಾಗೆ ಕುಶಾಲನಗರ ತಾಲೂಕಿಗೆ 10.50 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಬಿದ್ದ ತಂಡ ಒಕ್ಕ, ನಾಲ್ನಾಡು ಪ್ಲಾಂಟರ್ಸ್ ಕ್ಲಬ್ ಅಸೋಸಿಯೇಷನ್ ಮತ್ತು ಕೊಡವ ಸಮಾಜ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಎಲ್ಲವರ ಕೂಡುಕೂಟಲಿ. ಇದೇ ತಾರೀಕು 7ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಅಕಾಡೆಮಿನ ಅಧ್ಯಕ್ಷ ಅಜಿನಿ ಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾಪೋಕುಲ್ಲಿರುವ ಬಿದ್ದ ತಂಡ ಬುಟ್ಟಿ ಅಕ್ಕ ಬೇರಲ್ಲಿ ಐಪಣ್ಣಿರ ಐಮೆ ಮತ್ತು ಕಳಿ ಪೈಪೋಟಿ ಏರ್ಪಾಡಾಟು. ಜಂಬರಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಜಿಲ್ಲೆನ ಉಸ್ತುವಾರಿ ಮಂತ್ರಿ NS ಬೋಸರಾಜು, ರಾಜ್ಯ ಕೃಷಿ ಮಂತ್ರಿ ಚೆಲುವರಾಯಸ್ವಾಮಿ, ಶಾಸಕ ಡಾಕ್ಟರ್ ಮಂತರ್ಗೌಡ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಅಂಚೆ ಅದಾಲತ್ತಿನ ಮುಂದಿನ ಸಭೆ ಇದೇ ತಾರೀಕು 6ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದ್ರು ಪುಕಾರಿಗೆ ಅಂಚೆ ಅದಾಲತ್ತದ ಬರ್ದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ ನಾಳೆನೊಳಗೆ ಕಳಿಸಿಕೊಡಕುತ್ತ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿಡೋ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಲ್ಲಿ 2026-27ನೇ ಸಾಲಿನ 6ನೇ ಕ್ಲಾಸಿಗೆ ಸೇರಿಕೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಾರೀಕು 13 ಆಕೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ವಿದ್ಯಾಲಯದ ವೆಬ್ಸೈಟ್ಲಿ ನೋಡಕ್ಕೂ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸಿಡು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಜಾಲ್ಸೂರು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಇವರ ಕೂಡುಕೂಟಲಿ. ಇದೇ ತಾರೀಕು 10ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಅಡುಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಾರ್ತಿಕೇಯ ಸಭಾಭವನದಲ್ಲಿ ಅರೆಭಾಷೆ ಜಂಬರ ಆಟಿಕೂಟ ಕಾರ್ಯಕ್ರಮ ಏರ್ಪಾಡಾಟು.

ವರ್ಷಗಳವರೆಗೆ ಸೆಸ್ಕಾಂಗೆ ಮಾರಿ ಆದಾಯನೂ ಗಳಿಸಬಹುದು. ಹೌದಾ? ಹಾಗಾದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಲುಮಿಪೆಕ್ಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ ಮೀರಾ ಮುತ್ತಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ನಂಬರ್ ತಗೋ 9986415552 9986415552. ಓಕೆ ಅಲ್ಲ? ಮಡಿಕೇರಿಯ ರೇಸ್ ಕೋರ್ಸ್ ರಸ್ತೆ ಬಾಲಕರ ಬಾಲಮಂದಿರದ ಸಮೀಪದಲ್ಲಿ ಶುಭಾರಂಭಗೊಂಡಿದೆ ಹೋಟೆಲ್ ಸಮಂತ್ ಕೂರ್ಗ್ ಡಿಲಿಷಿಯಸ್ ಫುಡ್. ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟೋಪಚಾರ ದೊರೆಯುತ್ತದೆ. ಪೋರ್ಕ್ನ ಕರಿ, ಚಿಲ್ಲಿ, ಫ್ರೈ, ಚಾಪ್ಸ್, ಚುಡಲ್ಸ್ ಹಾಗೂ ಎಲ್ಲ ರೀತಿಯ ಚಿಕನ್ ಮಟನ್ ಐಟಮ್ಸ್ ರಿಯಾಯಿತಿ ಬೆಲೆಯಲ್ಲಿ. ಶುಭ ಸಮಾರಂಭಗಳಿಗೆ ಕೇಟರಿಂಗ್ ಕೂಡ ಮಾಡಿಕೊಡಲಾಗುವುದು. ಹಿಂದೆ ಭೇಟಿ ಕೊಡಿ ಹೋಟೆಲ್ ಸಮಂತ್ ಮಾಲೀಕರು ಪಡ್ಡಂಬೈ ಲುಂಡಾವಿ. ಕಾಲ್ 9964719158. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿ ಎಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಾನಪದ ಕತೆ ಬೀಂದ ಪೂರ ಗಮನ ಪೋಲೆ ಕತೆರ ಲೋಕತ್ ಮಿನ್ನಡಿಪ್ಪ ಅನ್ನನಾಯ್ತು. ಜನರ ಬದುಕಕ್ಕೆ ಪಕ್ಕ ಉಳ್ಳ ಜಾನಪದ ಮೂಲತ್ರ ಕತೆನ ಎಕ್ಕಕ್ಕೂ ಮರ್ಪಕ ಆಗಾಂದು ಮೂಪಾಜ ಸಾಹಿತಿ ಬಾಚಿರನೆಂಡ ಅಪ್ಪಣ್ಣ ಅಣಿಚಿ. ಕೊಡಗು ಪತ್ರಕರ್ತಂಗಡ ಸಂಘ, ವಿರಾಜಪೇಟೆ ತಾಲೂಕು ಪತ್ರಕರ್ತಂಗಡ ಸಂಘ, ಪಿಂಜ ಅಮ್ಮತ್ತಿರ ಕಾಮಧೇನು ಗೋಶಾಲೆ ಟ್ರಸ್ಟ್ ಕೂಡು ಕೂಟತ್ತು. ಗೋಶಾಲೆಯಲ್ಲಿ ನಡೆದ ಕಥಾ ಸಮಯ ಕತೆ ಎಣ್ಣುವ ಪೈಪೋಟಿ ಕಾರ್ಯಕ್ರಮದ ತೀರ್ಪುಗಾರಗಳಾಯಿತು. ಕೂಡಿ ಎಡ್ತ ತಕ್ಕ ಪರಂದ ಅವು ಜಾನಪದ ಕಲೆ ನಡೆದು ಬಂದ ಬಟ್ಟೆರ ಮಾಹಿತಿನ ಕೊಡತ್ತು. ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿದ ತಕ್ಕ ಪರಂದ ಕೊಡಗು ಪತ್ರಕರ್ತಂಗಡ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ ಟಿ, ಎಲ್ಲರೂ ಮೊಬೈಲರ ಗುಂಗುಲು ಉಳ್ಳ ಈ ಕಾಲತ್ತು ಇಂಥ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಕತೆ ಎಣ್ಣುವ ಪಿಂಜ ಕೇಪ ಪುದಿಯ ವಿಚಾರತ್ನ ಬಿತ್ತುವ ಕೆಲಸ ಮಾಡಿ ನೋಡು ಧರಿಚಿಟ್ಟತ್ತು. ಎಳುತ್ತುಕಾರ ಬಾರಿಯಂಡ ಜೋಯಪ್ಪ ಪಿಂಜ, ಸಾಹಿತಿ ಮಾಣಿಪಂಡ ಸಂತೋಷ್ ತಮಯ ಈ ನೇರದ ತಕ್ಕ ಪರಂದತ್ತು ಬಯ್ಯಂಜ ಪೈಪೋಟಿಲ ಗದ್ದೈಂಗಕ್ಕೆ ಮೊದ ಕೊಡತ್ತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪಿ ಕೇಶವ ಕಾಮತ್, ವಿರಾಜಪೇಟೆ ತಾಲೂಕು ಪತ್ರಕರ್ತಂಗಡ ಸಂಘದ ಅಧ್ಯಕ್ಷ ಮುಲಿಂಗಡ ಮಧೋಷ್ ಪೂವಯ್ಯ ಕುಂಡನಿಗೆ ಖನಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್ತು. ಇದೇ ಪದ್ಮಂಜಂಗನರ ಪಂತ 68ನೇ ಸ್ವತಂತ್ರ ನಾಳಾಂಡನ ಕೊಂಡಾಡುವ ನಿಟ್ಟಲು ಯುನೈಟೆಡ್ ಕೊಡುವ ಆರ್ಗನೈಸೇಷನ್ ಪಿಂಜ ವಾಯ್ಸ್ ಆಫ್ ಕೊಡುವ ಸಂಘಟನೆಯ ಕೂಡು ಕೂಟತ್ತು. ನೆಪ್ಪುರ ನಲತ್ತು ಮಾಂಜತ ಮುಟ್ಟು ಅನ್ನುವ ವಿಶೇಷಪಟ್ಟ ಕಾರ್ಯಕ್ರಮತ್ನ ಏರ್ಪಾಡು ಮಾಡಿತ್ತು. ದೇಶತ್ರ ಸ್ವತಂತ್ರ ಹೋರಾಟತ್ರ ಇತಿಹಾಸತ್ತು ನೆಪ್ಪುರ ಮರೆಯಲು ಪದಂಗಿ ಪೋಯಿತುಳ್ಳ ಕೊಡಗರ ಸ್ವತಂತ್ರ ಪಡೆಯಾಳಿಯಾಳ ಪಿಂಜ ಅಂಡ ನೈಪುನ ಕೊಂಡಾಡಿತ್ತು. ಇಂದತ್ರ ಪೀಳಿಗೆಗೆ ಅದನ್ನು ಅರಿಚಿಡುವ ಉದ್ದೇಶತ್ತು ನಡೆಸುವ ಈ ಕಾರ್ಬಾರು ಇದೇ ಪದ್ಮಂಜಂಗಮ ಜನ ದಂಡಗಂಟೆಗೆ ಪೊನ್ನಂಪೇಟೆಯ ಕೇವ್ ಇನ್ ಬ್ಯಾಂಕ್ವೆಟ್